ಎಲ್ಐಸಿ ನಿವೇಶ್ ಪ್ಲಸ್. ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ತಮ್ಮಲ್ಲಿ ಈಗಾಗಲೇ ಅನೇಕರು ಬಿತ್ತನೆ ಮಾಡಿದ್ದೀರಿ, ಇನ್ನೂ ಅನೇಕರು ಬಿತ್ತನೆ ಮಾಡೋರಿದ್ದೀರಿ. ಬಹುತೇಕ ಭಾಗಗಳಲ್ಲಿ ಬಿತ್ತನೆ ಕೆಲಸ ಚುರುಕುಗೊಂಡಿದ್ದು ಇನ್ನೂ ಅನೇಕ ಪ್ರದೇಶಗಳಲ್ಲಿ ಜೋರು ತಗೋಬೇಕಾಗಿದೆ. ಅದಕ್ಕೆ ಮಳೆ ಕೂಡ ಬಹಳ ಮುಖ್ಯವಾದಂತಹ ಒಂದು ಕಾರಣ. ಮಳೆ ಚಲೋ ಆಯಿತು ಅಂತಂದ್ರೆ ತಾವು ಬಿತ್ತನೆ ಮಾಡ್ತೀರಿ. ಆಮೇಲೆ ಮುಂದಿಂದ ಏನಪ್ಪಾ ಅಂತಂದ್ರೆ ಬಿತ್ತನೆ ಮಾಡಿದ್ವಿ, ಮುಂದೆ ಮಳೆ ಬರ್ತದೋ ಇಲ್ಲೋ ಅನ್ನುವಂತಹ ಒಂದು ಆತಂಕ ಕೂಡ ತಮ್ಮಲ್ಲಿ ಇರುವುದರಿಂದ ಕೆಲವೊಮ್ಮೆ ಬಿತ್ತನೆ ಚಟುವಟಿಕೆಗಳಿಗೆ ಹಿನ್ನಡೆಯಾಗುವಂತದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಈ ಸಲ ಏನು ಮುಂಗಾರು ಬಹಳ ಅದ್ಭುತವಾಗಿ ಶುರುವಾಯಿತು. ಆ ಒಂದು ಲೆಕ್ಕದೊಳಗ ಇಲಾಖೆ ಕೂಡ ತಮಗ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಮಳೆಯ ಪ್ರಮಾಣ ಬಹಳ ಆಗಿರೋದ್ರಿಂದ ಬಿತ್ತನೆ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂಥೇಳಿ. ಯಾರ್ಯಾರು ಈಗ ಬಿತ್ತನೆ ಮಾಡಿದ್ದೀರಿ ಅವರಿಗೆ ಮಳೆಯ ಅವಶ್ಯಕತೆ ಅದ, ಮತ್ತೆ ಯಾರು ಬಿತ್ತನೆ ಮಾಡಬೇಕಂತೀರಿ ಅವರಿಗೂ ಕೂಡ ಮಳೆಯ ಅವಶ್ಯಕತೆ ಅದ. ಅದಕ್ಕೆ ಇಂಥ ಒಂದು ಸನ್ನಿವೇಶದೊಳಗೆ ಕಳೆದ ವಾರ ನಾವು ನೋಡಿದ್ವಿ, ಬಹುತೇಕ ನಾವು ಅನ್ಕೊಂಡಂತಹ ವಾತಾವರಣ ಇತ್ತು. ಅತಿ ಹಗುರವಾದಂತಹ ಒಂದು ಮಳೆ ಅನ್ನುವಂತಹ ಒಂದು ಸೂಚನೆಯನ್ನ ಇಲಾಖೆಯವರು ಕೊಟ್ಟಿದ್ರು. ಅದೇ ರೀತಿಯಾಗಿ ಅಲ್ಲಲ್ಲಿ ನಾವು ನೋಡಿದೀವಿ ಬಹಳ ಕಡೆ ಮಳೆ ಆಗಿಲ್ಲ, ಆದ್ರೆ ಅಲ್ಪ ಸ್ವಲ್ಪ ಮಳೆಯನ್ನ ನಾವು ಅನೇಕ ಪ್ರದೇಶಗಳಲ್ಲಿ ನೋಡಿದೀವಿ. ಆದ್ರೆ ಬಹುಶಃ ಅಂಥ ಮಳೆ ಸಾಲುವುದಿಲ್ಲ, ಇನ್ನ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಳೆ ಬೇಕು ಅನ್ನುವಂತಹ ಒಂದು ಮಾತನ್ನ ಕೂಡ ಅನೇಕರು ತಾವು ಹೇಳಿದ್ದೀರಿ. ಆದ್ರೆ ಈಗಿನ ಒಂದು ಸನ್ನಿವೇಶವನ್ನ ನೋಡಿದ್ರೆ ಬಹುಶಃ ಬರುವ ವಾರ ಕೂಡ ಇದೇ ರೀತಿಯಾಗಿ ಮುಂದುವರಿಬಹುದು ಅನ್ನುವಂಥದ್ದು. ಆದರೂ ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಮಳೆಯ ಪ್ರಮಾಣ ಕೂಡ ಹೆಚ್ಚಾಗುವಂತದ್ದನ್ನ ನಾವು ಕಾಣಬಹುದು. ಅದನ್ನ ನಾವು ಇನ್ನೊಂದ್ಸಲ ಗಮನ ಹರಿಸೋಣಂತ. ಆದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮುಂದಿನ ಒಂದು ವಾರದ ಅವಧಿಯೊಳಗ ತಮಗ ಮಿಶ್ರವಾದಂತಹ ಒಂದು ವಾತಾವರಣ ಸಿಗ್ತದ ಅಂತಂದ್ರೆ ಬಿತ್ತನೆ ಯಾರು ಮಾಡಬೇಕಂತೀರಿ ಅವರಿಗೆ ಒಂದು ಅನುಕೂಲವಾಗುವಂತಹ ಸನ್ನಿವೇಶ ಕೂಡ ಇರ್ತದ. ಬಿಸಿಲು ಇರ್ತದ, ಹೊರಪಿರ್ತದ, ಆಮೇಲೆ ಅಲ್ಪ ಸ್ವಲ್ಪ ಮಳೆಯನ್ನ ಕೂಡ ನಾವು ಈ ಅವಧಿಯೊಳಗ ನೋಡಬಹುದು. ಹಿಂಗಾಗಿ ಇನ್ನ ತಡ ಮಾಡಬಾರದು, ಇನ್ನ ಬಿತ್ತನೆ ಮಾಡಬೇಕು ಅಂತೇಳಿ ಯಾರು ತಾವು ತಯಾರಾಗಿದ್ದೀರಿ ಅಂತವರಿಗೆ ಈ ವಾರದೊಳಗ ಅವಕಾಶಗಳು ಸಿಗಬಹುದು ಬಿತ್ತನೆ ಮಾಡೋದಕ್ಕ. ಅದಕ್ಕೆ ಮುಂದಿನ ದಿನಗಳು ಸಹಿತ ಏನು ಅಂತ ನಾವು ಆತಂಕ ಪಡುವಂತಹದ್ದೇನಿಲ್ಲ. ಮಳೆ ಬಗ್ಗೆ ನಾವು ಆಶಾವಾದಿಗಳಾಗಿರಬೇಕು. ಭಾರತೀಯ ಹವಾಮಾನ ಇಲಾಖೆ ಈಗಾಗಲೇ ತಮಗ ಹೇಳದ ನಮ್ಮ ಭಾಗದೊಳಗೆ ಈ ಸಲ ಒಳ್ಳೆ ಮಳೆ ಅದ ಅಂತ ಹೇಳಿ. ಆದ್ರೆ ಮಳೆ ಹಂಚಿಕೆ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗ್ತದ. ಏನು ಸ್ವಲ್ಪ ದಿವಸ ಗ್ಯಾಪ್ ಆದಂಗ ಆಯ್ತಿದ್ದು ಮಳೆದು, ಆದರೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಆಶಾ ಮಾಡೋಣಂತ ಒಳ್ಳೆ ಮಳೆ ಬರಬಹುದು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡು ಇಂಥ ಒಂದು ಸಮಯದೊಳಗೆ ತಾವು ಬಿತ್ತನೆ ಬೀಜ ರಸಗೊಬ್ಬರ ಇವುಗಳ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಾ ಇರ್ತೀರಿ. ಮತ್ತೆ ಯಾವ ಬೀಜವನ್ನ ಬಿತ್ತನೆ ಮಾಡಬೇಕು, ಎಲ್ಲಿ ಸಿಗ್ತದ, ರಸಗೊಬ್ಬರ ಯಾವುದು, ಎಷ್ಟು ತರಬೇಕು, ಇವೆಲ್ಲ ಲೆಕ್ಕದೊಳಗೆ ತಾವು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀರಿ. ಅಂಥ ಎಲ್ಲ ರೈತರು ಗಮನಿಸಬೇಕು ಕೃಷಿ ಇಲಾಖೆ ಏನ್ ಹೇಳ್ತಾ ಇದೆ ಈ ಸಲ ಅಂತಂದ್ರೆ ಬಿತ್ತನೆ ಬೀಜಕ್ಕಾಗ್ಲಿ ಅಥವಾ ರಸಗೊಬ್ಬರ ಆಗ್ಲಿ ಯಾವುದೇ ಕಾರಣಕ್ಕೂ ರೈತರು ಆತಂಕ ಪಡುವಂತಹ ಒಂದು ಅವಶ್ಯಕತೆ ಇಲ್ಲ. ಈಗಾಗಲೇ ಸಾಕಷ್ಟು ಬೀಜಗಳನ್ನ ವಿಲೇವಾರಿ ಮಾಡಲಾಗಿದೆ, ಅಂದ್ರೆ ಹಂಚಿಕೆ ಮಾಡಲಾಗಿದ, ಇನ್ನೂ ಸಾಕಷ್ಟು ಜನರಿಗೆ ತಲುಪಿಸಬೇಕಾಗಿದೆ ಅಂತೇಳಿ. ಕಲಬುರಗಿ ಜಿಲ್ಲೆ ಒಳಗ ಇಲ್ಲಿ ತನಕ 11,500 ಕ್ವಿಂಟಲ್ ನಷ್ಟು ಬಿತ್ತನೆ ಬೀಜವನ್ನ ರೈತರಿಗೆ ವಿತರಣೆ ಮಾಡಲಾಗಿದೆ. ಮತ್ತ ಇನ್ನೂ ಸುಮಾರು 5,000 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ರೈತ ಸಂಪರ್ಕ ಕೇಂದ್ರದೊಳಗ ಲಭ್ಯ ಅದಾವ ಅನ್ನುವಂತಹ ಒಂದು ಮಾಹಿತಿ ಅದ. ಹಿಂಗಾಗಿ ನಮ್ಮ ರೈತರು ಮುಖ್ಯವಾಗಿ ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ಸಂಪರ್ಕದೊಳಗಿರಬೇಕು. ಅಲ್ಲಿ ಏನು ಬೀಜಗಳು ಸಿಗ್ತಾವ ಅಂತಹ ಬೀಜಗಳನ್ನ ತಾವು ಬಳಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅದರ ಜೊತೆಗೆ ರಸಗೊಬ್ಬರದ ದಾಸ್ತಾನು ಕೂಡ ಎಷ್ಟು ಬೇಕು ಅಷ್ಟೆಲ್ಲ ಅದ ಅಂಥೇಳಿ ಕೃಷಿ ಇಲಾಖೆ ಹೇಳ್ತಾ ಇದೆ. ಮುಂಗಾರು ಹಂಗಾಮಿಗೆ ಸುಮಾರು 90,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಕಲಬುರಗಿ ಜಿಲ್ಲೆಗೆ ಹಂಚಿಕೆ ಆಗ್ಯದ. ಇಲ್ಲಿ ತನಕ ಸುಮಾರು 52,000 ಮೆಟ್ರಿಕ್ ಟನ್ ಅಷ್ಟು ರಸಗೊಬ್ಬರ ಪೂರೈಕೆ ಆಗ್ಯದ. ಇದರೊಳಗ ಹೆಚ್ಚು ಕಡಿಮೆ 24,000 ಮೆಟ್ರಿಕ್ ಟನ್ ಅಷ್ಟು ವಿತರಣೆ ಆಗ್ಯದ. ಇನ್ನು 27,000-28,000 ಮೆಟ್ರಿಕ್ ಟನ್ ಅಷ್ಟು ಲಭ್ಯ ಅದ ಅನ್ನುವಂತಹ ಮಾತನ್ನ ಇಲಾಖೆ ಹೇಳ್ತಾ ಇದೆ. ಇನ್ನು ನಮ್ಮ ರೈತರು ಡಿಎಪಿ ರಸಗೊಬ್ಬರದ ಬಗ್ಗೆ ಬಹಳಷ್ಟು ಆಸಕ್ತಿಯನ್ನ ವಹಿಸ್ತಾ ಇರ್ತಾರ. ತಮಗ ಡಿಎಪಿ ರಸಗೊಬ್ಬರ ಬೇಕು, ಅದನ್ನ ನಾವು ಹೆಚ್ಚಿನ ಪ್ರಮಾಣದೊಳಗೆ ಬಳಸ್ತೀವಿ ಅನ್ನುವಂತಹ ಒಂದು ವಿಚಾರದೊಳಗ ತಾವು ಇರ್ತೀರಿ, ಅದನ್ನೇ ಬಳಸ್ತೀವಿ ಅನ್ನುವಂತಹ ಒಂದು ವಿಚಾರದೊಳಗೆ ಕೂಡ ತಾವು ಇರ್ತೀರಿ. ಅಂತವರಿಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ತನಕ 16,000 ಮೆಟ್ರಿಕ್ ಟನ್ ಅಷ್ಟು ಡಿಎಪಿ ರಸಗೊಬ್ಬರ ಜಿಲ್ಲೆಗೆ ಸರಬರಾಜು ಆಗಿದೆ. ಇದರೊಳಗೆ ರೈತರಿಗೆ 9,000 ಮೆಟ್ರಿಕ್ ಟನ್ ಅಷ್ಟು ಹಂಚಿಕೆ ಮಾಡಲಾಗಿದೆ. ಇನ್ನೂ ಒಂದು 7,000 ಮೆಟ್ರಿಕ್ ಟನ್ ಅಷ್ಟು ಲಭ್ಯ ಅದ ಅನ್ನುವಂತಹ ಮಾಹಿತಿ ಇಲ್ಲದ. ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಂಗಾರು ಸುಮಾರು 15 ದಿನಗಳ ಮೊದಲೇ ಆರಂಭ ಆಗಿರುವುದರಿಂದ ರೈತರು ಬೀಜ ಮತ್ತು ರಸಗೊಬ್ಬರದ ಅಭಾವ ಆಗ್ತೈತೇನೋ ಅನ್ನುವಂತಹ ಒಂದು ಆತಂಕದೊಳಗೆ ತಾವು ಇದ್ದೀರಿ. ಆದ್ರೆ ಯಾವುದೇ ಆತಂಕಕ್ಕೆ ಕಾರಣ ಇಲ್ಲ ಅನ್ನುವಂತಹ ಸಮಾಧಾನದ ಮಾತನ್ನ ಜಂಟಿ ಕೃಷಿ ನಿರ್ದೇಶಕರು ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಬಗ್ಗೆ ತಾವು ವಿಚಾರ ಮಾಡೋದು ಬೇಡ. ತಮ್ಮ ಬಿತ್ತನೆ ಕೆಲಸಗಳಿಗೆ ಸಾಕಷ್ಟು ಬೀಜಗಳ ಪೂರೈಕೆ ಆಮೇಲೆ ರಸಗೊಬ್ಬರದ ಪೂರೈಕೆ ಇದ್ದೇ ಇರ್ತದೆ ಅನ್ನುವಂಥ ಮಾತು. ಈಗ ಒಂದು ಮಾತನ್ನ ನಾವಿಲ್ಲಿ ಗಮನಿಸೋಣ. ಏನಪ್ಪಾ ಅಂತಂದ್ರೆ, ಈಗಾಗಲೇ ಈ ರಸಗೊಬ್ಬರದ ಬಗ್ಗೆ ನಾವು ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದೀವಿ. ಆಮೇಲೆ ಇಲಾಖೆ ಕೂಡ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ತಮಗ ನೀಡಿದೆ. ಏನಪ್ಪಾ ಅಂತಂದ್ರೆ, ನಾವು ನಮ್ಮ ಬೆಳೆಗಳಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಈ ರಸಗೊಬ್ಬರಗಳನ್ನ ಹೆಚ್ಚಿನ ಪ್ರಮಾಣದೊಳಗೆ ಪೂರೈಕೆ ಮಾಡ್ತೀವಿ. ಅಂದ್ರೆ ಶಿಫಾರಸು ಮಾಡಿದ ಪ್ರಮಾಣದೊಳಗೇನು ನಾವು ಈ ಮೂರು ಪೋಷಕಾಂಶಗಳನ್ನ ಪೂರೈಕೆ ಮಾಡ್ತಾ ಇದ್ದೀವಲ್ಲ, ನಾವು ರಸಗೊಬ್ಬರಗಳನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಅವಕಾಶಗಳದಾವ. ಡಿಎಪಿ ಅಂತಂದ್ರೆ ಡೈ ಅಮೋನಿಯಂ ಫಾಸ್ಫೇಟ್ ಅಂತೇಳಿ. ಇಲ್ಲಿ ರಂಜಕ ಏನಿರ್ತದ, ರಂಜಕ ಸಾಕಷ್ಟು ಪ್ರಮಾಣದೊಳಗೆ ಇರೋದ್ರಿಂದ ಇದನ್ನೇ ತಾವು ಬಳಸಬೇಕು ಅನ್ನುವಂತ ಒಂದು ಲೆಕ್ಕದೊಳಗೆ ಇರ್ತೀರಿ. ರಂಜಕ ಬೇಕು ನಮ್ಮ ಬೆಳೆಗಳಿಗೆ, ಅದು ಸಹಜವಾದಂತಹದ್ದು. ಆದ್ರೆ ರಂಜಕ ಇರುವಂತಹ ರಸಗೊಬ್ಬರಗಳು ಇನ್ನೂ ಸಾಕಷ್ಟು ಸಂಯುಕ್ತಗಳದಾವ. 17-17-17 ಇರಬಹುದು, 19-19 ಇರಬಹುದು. ಹಿಂಗ ಏನು ಸಂಯುಕ್ತ ರಸಗೊಬ್ಬರಗಳು ಬರ್ತಾವ, ಆ ಸಂಯುಕ್ತ ರಸಗೊಬ್ಬರಗಳಲ್ಲಿ ಅದು ಅಂಕಿ ಇರ್ತದಲ್ಲ, ಈಗ 19-19-19 ಈ ಅಂಕಿ ಏನೈತಲ್ಲ, ಇದ್ರೊಳಗೆ 19% ನಿಮಗ ರಂಜಕ ಸಿಗ್ತದ. ಈಗ ಡಿಎಪಿ ಒಳಗೆ 46% ಇರ್ತದ. ಅಂದ್ರ ಅರ್ಥ ಏನು, ಅಲ್ಲಿ ರಂಜಕ 46 ಅದ, ಇಲ್ಲಿ 19 ಅಂತೇಳಿ. ನಮ್ಮ ಬೆಳೆಗಳಿಗೆ ಯಾವ ರೀತಿಯಾಗಿ ವಿಜ್ಞಾನಿಗಳು ಶಿಫಾರಸು ಮಾಡಿರ್ತಾರ, 10 ಕೆಜಿಯಷ್ಟು ನಮಗೆ ಬೇಕು ಅಂತಂದಾಗ 10 ಕೆಜಿ ಲೆಕ್ಕ ತೆಗೆದು ನಾವು ಯಾವುದೇ ರಸಗೊಬ್ಬರವನ್ನ, ಅಂದ್ರೆ ರಂಜಕ ಇರುವಂತಹ ರಸಗೊಬ್ಬರ ಇರಬಹುದು, ಸಾರಜನಕ ಇರುವಂತಹ ರಸಗೊಬ್ಬರ ಇರಬಹುದು, ಪೊಟ್ಯಾಶ್ ಇರುವಂತಹ ರಸಗೊಬ್ಬರ ಇರಬಹುದು, ಅವುಗಳನ್ನ ನಾವು ಸರಬರಾಜು ಲೆಕ್ಕ ಹಾಕಿ ಮಾಡಬೇಕಾಗ್ತದೆ. ಇದೇ ಡಿಎಪಿನೇ ಕೊಡಬೇಕು ಅನ್ನುವಂತಹ ವಿಚಾರದೊಳಗೆ ತಾವು ಯಾವುದೇ ಕಾರಣಕ್ಕೂ ಇರಬಾರದು. ಅಂದ್ರೆ ಈ ಪೋಷಕಾಂಶಗಳು ಏನದವಲ್ಲ, ಪೋಷಕಾಂಶಗಳು ಒಂದು ಸಂಯುಕ್ತ ರಸಗೊಬ್ಬರದೊಳಗ ಎಷ್ಟು ಪ್ರಮಾಣದೊಳಗದಾವ ಅನ್ನುವಂತಹ ಒಂದು ಲೆಕ್ಕ ಇಟ್ಟುಕೊಂಡು ನಮ್ಮ ಬೆಳೆಗಳಿಗೆ ಎಷ್ಟು ಬೇಕಾಗಿದೆ ರಸಗೊಬ್ಬರ, ಎಷ್ಟು ಪ್ರಮಾಣ ಬೇಕು ಅಂತೇಳಿ ನಾವು ಲೆಕ್ಕ ಹಾಕಿ ಆ ಪ್ರಮಾಣದ ಯಾವುದೇ ರಸಗೊಬ್ಬರವನ್ನ ನಾವು ಬೆಳೆಗಳಿಗೆ ಪೂರೈಕೆ ಮಾಡಬಹುದು. ಅದಕ್ಕೆ ಡಿಎಪಿ ಒಂದೇ ಪರ್ಯಾಯ ಅಲ್ಲ ಅನ್ನುವಂತಹ ವಿಚಾರವನ್ನ ತಾವು ತಿಳ್ಕೊಳ್ಬೇಕು. ಈ ನಿಟ್ಟಿನೊಳಗ ನಮ್ಮ ಕೃಷಿ ಇಲಾಖೆ ಸಾಕಷ್ಟು ರೈತರ ಗಮನವನ್ನ ಸೆಳೀತಾ ಇದೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಡಿಎಪಿ ಇಲ್ಲ, ನಾವು ಏನ್ ಮಾಡೋಣ ಅನ್ನುವಂತಹ ಒಂದು ವಿಚಾರ ಬಂತು ಅಂತೇಳಿ, ಅವಾಗ ಯಾವುದೇ ಕಾರಣಕ್ಕೂ ಲೆಕ್ಕ ಹಾಕುವಂತಹ ಒಂದು ಅವಶ್ಯಕತೆ ಇಲ್ಲ. ನಮಗ ಏನು ಲಭ್ಯದ ಮಾರ್ಕೆಟ್ನೊಳಗೆ ಸಾಕಷ್ಟು ಪ್ರಮಾಣದೊಳಗೆ ಎಲ್ಲಾ ರಸಗೊಬ್ಬರಗಳು ನಮಗೆ ಸಿಗ್ತಾ ಇದ್ದಾವೆ. ನಮಗ ಯಾವ್ದು ಸಿಗ್ತದೋ ಅದನ್ನ ಆಯಾ ಪ್ರಮಾಣದೊಳಗೆ ಲೆಕ್ಕ ಹಾಕಿ ಬಳಸುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನ ನಾವು ಮಾಡಿಕೊಳ್ಬೇಕು. ಆತ್ಮೀಯರೇ, ತೋಟಗಾರಿಕಾ ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಇಲ್ಲದ, 2025-26 ಸಾಲಿಗೆ ತೋಟಗಾರಿಕೆ ಒಳಗ ಯಾಂತ್ರೀಕರಣ ಕಾರ್ಯಕ್ರಮದ ಅಡಿಯೊಳಗ ಸಹಾಯಧನ ಪಡೆಯುವುದಕ್ಕೆ ಕಲಬುರಗಿ ಜಿಲ್ಲೆಯ ಆಸಕ್ತ ಅರ್ಹ ರೈತರಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ ಅಂತೇಳಿ ಕಲಬುರಗಿ ಜಿಲ್ಲಾ ಪಂಚಾಯತ್ ತೋಟಗಾರಿಕಾ ಉಪನಿರ್ದೇಶಕರು ತಿಳಿಸ್ತಾ ಇದ್ದಾರೆ. ತೋಟಗಾರಿಕಾ ಯಾಂತ್ರೀಕರಣ ಕಾರ್ಯಕ್ರಮದ ಅಡಿಯೊಳಗ ಮೇ 25 ನಂತರ ವೈಯಕ್ತಿಕವಾಗಿ ಖರೀದಿಸುವಂತಹ ಯಂತ್ರೋಪಕರಣಗಳಿಗೆ ಸಹಾಯಧನ ನೀಡುವುದಕ್ಕೆ ತೋಟಗಾರಿಕಾ ಇಲಾಖೆ ವತಿಯಿಂದ ರೈತರಿಗೆ ಟ್ರ್ಯಾಕ್ಟರ್ಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಉತ್ಕೃಷ್ಟ ಗುಣಮಟ್ಟದ ಉಪಕರಣಗಳಿಗೆ ಶೇಕಡ 40% ಸಹಾಯಧನ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಣ್ಣ ಅತಿಸಣ್ಣ ಮತ್ತು ಮಹಿಳಾ ರೈತ ಫಲಾನುಭವಿಗಳಿಗೆ ಶೇಕಡಾ 50% ಸಹಾಯಧನ ನೀಡಲಾಗುತ್ತದೆ. ಟ್ರ್ಯಾಕ್ಟರ್ ಖರೀದಿಸಿರುವಂತಹ ಇತರೆ ವರ್ಗದ ರೈತರಿಗೆ, ಸಣ್ಣ, ಅತಿ ಸಣ್ಣ ಮತ್ತು ಮಹಿಳಾ ರೈತರಿಗೆ ಪ್ರತಿ ಟ್ರ್ಯಾಕ್ಟರ್ಗೆ ಶೇಕಡಾ 40%, ಗರಿಷ್ಠ 75,000 ರೂಪಾಯಿ ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಿಗೆ ಶೇಕಡಾ 50%, ಗರಿಷ್ಠ 3,00,000 ರೂಪಾಯಿ ಮೀರಲಾರದಂಗ ಸಹಾಯಧನ ನೀಡಲಾಗ್ತದೆ. ಎಲ್ಲಾ ರೀತಿಯ ಟ್ರ್ಯಾಕ್ಟರ್, ಮಿನಿ ಟ್ರ್ಯಾಕ್ಟರ್, ಟ್ರೇಲರ್ ಮತ್ತು ಟ್ರಾಲಿ ಯಂತ್ರೋಪಕರಣಗಳಿಗೆ ಸಹಾಯಧನ ನೀಡುವಾಗ ರಿಜಿಸ್ಟ್ರೇಷನ್ ಕಡ್ಡಾಯ ಆಗ್ಯದ. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಪಟ್ಟಂತಹ ಆಯಾ ತಾಲೂಕಿನ ತಾಲೂಕು ತೋಟಗಾರಿಕಾ ಅಧಿಕಾರಿಗಳಿಗೆ ಸಂಪರ್ಕ ಮಾಡಬಹುದು ಅಂತೇಳಿ ಈ ಪ್ರಕಟಣೆ ತಿಳಿಸ್ತದ. ಆತ್ಮೀಯರೇ, ಈ ಸಲ ಮುಂಗಾರು ಜಲ್ದಿನೆ ಬಂತು ಮತ್ತು ದೇಶದೊಳಗೂ ಕೂಡ ಬಹಳ ಜಲ್ದಿ ಜಲ್ದಿಯಾಗಿ ವ್ಯಾಪಿಸ್ತಾ ಇದೆ. ಜೂನ್ 1 ತಾರೀಕು ಕೇರಳ ತೀರಕ್ಕೆ ಬರುವಂತಹ ಮುಂಗಾರು ಸಾಮಾನ್ಯವಾಗಿ ಜುಲೈ 15ರ ತನಕ ಇಡೀ ದೇಶವನ್ನ ವ್ಯಾಪಿಸ್ತದೆ, ಹೆಚ್ಚು ಕಡಿಮೆ ದೀಡ್ ತಿಂಗಳೊಳಗೆ ವ್ಯಾಪಿಸ್ತದೆ. ಆದರೆ ಈಗ ಸ್ವಲ್ಪ ಸ್ವಲ್ಪ ಭಾಗ ಜೂನ್ 19ರ ತನಕ ನಾನು ಹೇಳ್ತಾ ಇದ್ದೀನಿ ತಮಗ, ಜೂನ್ 19ರ ತನಕ ಬಹುತೇಕ ದೇಶವನ್ನ ವ್ಯಾಪಿಸಿಕೊಂಡು ಬಿಟ್ಟದ. ಇನ್ನ ರಾಜಸ್ಥಾನದ ಅರ್ಧ ಭಾಗ, ಆಮೇಲೆ ಉತ್ತರ ಪ್ರದೇಶದ ಪೂರ್ಣ ಭಾಗ, ಆಮೇಲೆ ಕಾಶ್ಮೀರ, ಹರಿಯಾಣ, ಪಂಜಾಬ್, ಈ ಹಿಮಾಚಲ ಪ್ರದೇಶ, ಈ ಭಾಗಗಳನ್ನ ಹೊರತುಪಡಿಸಿ ದೇಶದ ತುಂಬೆಲ್ಲ ಇಲ್ಲಿ ತನಕ ಮುಂಗಾರು ವ್ಯಾಪಿಸಿಕೊಂಡದ. ಇನ್ನು ಸ್ವಲ್ಪ ದಿವಸದೊಳಗೆ ಇಡೀ ದೇಶವನ್ನ ವ್ಯಾಪಿಸಿಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಅದಾವ. ಮುಂಗಾರು ಚಲನೆಗೆ, ಮುಂಗಾರು ಪ್ರಗತಿಗೆ ಎಲ್ಲ ಅಂಶಗಳು ಅನುಕೂಲಕರ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾ ಇದ್ದಾವ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆತ್ಮೀಯರೇ, ಈಗ ಆರಿದ್ರ ಮಳೆಯ ಅವಧಿ ನಡೆದದ. ಜೂನ್ 22ನೇ ತಾರೀಕು ಆರಿದ್ರ ಮಳೆಯ ಪ್ರವೇಶ ಆಗಿತ್ತು. ಇದರ ಅವಧಿ ಜುಲೈ 6ರ ತನಕ ಇರ್ತದೆ. ಈ ಸಲ ಆರಿದ್ರ ಮಳೆಯ ಬಗ್ಗೆ ಅಷ್ಟೇನು ಒಳ್ಳೆಯ ವಿಚಾರ ಇಲ್ಲ. ಅಲ್ಪವೃಷ್ಟಿ ತರ್ತದೆ ಈ ಸಲ ಆರಿದ್ರ ಮಳೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂಗಾರು ಚುರುಕಾಗಿರ್ತದೆ, ಅಲ್ಲಲ್ಲಿ ಕುಂಭದ್ರೋಣ ಮಳೆ ಕೂಡ ಆಗಬಹುದು ಅನ್ನುವಂತಹ ಮಾತದ. 1 ಮತ್ತು 2ನೇ ಚರಣಗಳಲ್ಲಿ ಸಾಧಾರಣದಿಂದ ಜೋರು ಮಳೆ ಆಗಬಹುದು. 3 ಮತ್ತು 4ನೇ ಚರಣಗಳಲ್ಲಿ ವಾಯವ್ಯ ಕರ್ನಾಟಕದೊಳಗೆ ಉತ್ತಮ ಮಳೆ ಬರಬಹುದು ಅನ್ನುವಂತಹ ಒಂದು ಸೂಚನೆ ಅದ. ದಿನಾಂಕ ಜೂನ್ 26, 27, 29, 30, ಜುಲೈ 1, 3, 4 ಈ ದಿನಗಳಂದು ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ದಿನಾಂಕಗಳನ್ನ ಇನ್ನೊಮ್ಮೆ ಕೇಳೋಣ. ಜೂನ್ 26, 27, 29, 30, ಜುಲೈ 1, 3, 4 ಈ ದಿನಗಳಲ್ಲಿ ಒಳ್ಳೆಯ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೆ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರ ಬುಧವಾರ ಜೂನ್ 25ರಿಂದ ಬರುವ ಮಂಗಳವಾರ ಜುಲೈ 1ನೇ ತಾರೀಕಿನ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ಗಮನಿಸೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರ ಕಳೆದ ವಾರ ಯಾವ ರೀತಿಯಾದಂತಹ ಒಂದು ವಾತಾವರಣ ಇತ್ತು ಇಡೀ ವಾರ ಪೂರ್ತಿ, ಅದೇ ರೀತಿಯಾದಂತಹ ವಾತಾವರಣ ಬರುವ ವಾರ ಕೂಡ ಇರಬಹುದಾಗಿದೆ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಅಂದ್ರ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು, ಕೆಲವೊಮ್ಮೆ ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಅದಾವ. ಅತಿ ಹಗುರವಾಗಿ ಮಳೆ ಆಗಬಹುದು ಅಂತೇಳಿ, ಅಂದ್ರೆ ಮಳೆಯ ಪ್ರಮಾಣ ಇಲ್ಲಿ ಈ ವಾರ ಕೂಡ ಬಹಳ ಇಲ್ಲ ಅನ್ನೋದನ್ನ ಗಮನಿಸಬೇಕು. ಮಳೆ ಹನಿಬಹುದು, ಅಂದ್ರ ನೀರು ಚಿಮುಕಿಸಿದಂಗ ಆಗಬಹುದು. ಮಳೆಯ ಪ್ರಮಾಣದ ಬಗ್ಗೆ ನಾವು ಈ ವಾರ ಕೂಡ ಗ್ಯಾರಂಟಿ ಕೊಡೋದಕ್ಕೆ ಆಗಂಗಿಲ್ಲ. ಬಹಳ ಕಡಿಮೆ ಮಳೆ ಈ ವಾರ ನಾವು ನೋಡಬಹುದು. ಏನಾದರೂ ಬದಲಾವಣೆಗಳು ಅದು ಅಂತಂದ್ರೆ ಮಾತ್ರ ಹೆಚ್ಚಿನ ಮಳೆಯನ್ನ ನಾವು ನಿರೀಕ್ಷೆ ಮಾಡಬಹುದು. ಆದರೆ ಸದ್ಯದ ಮಟ್ಟಿಗೆ ಹೇಳೋದಾಯ್ತಪ್ಪ ಅಂತಂದ್ರೆ ಬಹಳ ಹಗುರವಾದಂತಹ ಮಳೆ ಈ ವಾರ ಕೂಡ ಇರ್ತದೆ. ಮೋಡ ಕವಿದಂತಹ ವಾತಾವರಣ, ಮೋಡ ಮುಸುಕಿದಂತಹ ವಾತಾವರಣ, ಬಿಸಿಲು ಎಲ್ಲ ಮಿಶ್ರವಾದಂತಹ ಒಂದು ಸನ್ನಿವೇಶ ಈ ವಾರದೊಳಗೆ ನಮಗೆ ನೋಡೋದಕ್ಕೆ ಸಿಗ್ತದೆ. ಇದು ಸ್ಥೂಲವಾಗಿ ಆಯಿತು. ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 25ನೇ ತಾರೀಕು ಮಳೆಯಾಗುವ ಸಾಧ್ಯತೆಗಳು ಶೇಕಡಾ 50%, ಗುರುವಾರ 26ನೇ ತಾರೀಕು 60%, ಶುಕ್ರವಾರ 27ನೇ ತಾರೀಕು ಅಲ್ಲದೆ ರವಿವಾರ 29, ಸೋಮವಾರ 30, ಈ 3 ದಿವಸ 75, ಶನಿವಾರ 28ನೇ ತಾರೀಕು 65 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು 80% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಒಳಗ ಬುಧವಾರ 25, ಗುರುವಾರ 26 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 27, ಶನಿವಾರ 28 ಈ ಎರಡು ದಿವಸ 75, ರವಿವಾರ 29ನೇ ತಾರೀಕು 80, ಸೋಮವಾರ 30 ಮತ್ತು ಮಂಗಳವಾರ 1ನೇ ತಾರೀಕು 85% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗ ಬುಧವಾರ 25, ಗುರುವಾರ 26 ಅಲ್ಲದೆ ರವಿವಾರ 29ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 27, ಶನಿವಾರ 28 ಅಲ್ಲದೆ ಸೋಮವಾರ 30 ಈ ಮೂರು ದಿವಸ 70 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು 75% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ವಿಜಯಪುರ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27, ರವಿವಾರ 29, ಸೋಮವಾರ 30 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು ಈ ನಾಲ್ಕು ದಿವಸ 90, ಶನಿವಾರ 28ನೇ ತಾರೀಕು 75% ಅನ್ನುವಂತಹ ಸೂಚನೆ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂಗ. ಕೊಪ್ಪಳ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 26ನೇ ತಾರೀಕು 75, ಶುಕ್ರವಾರ 27ನೇ ತಾರೀಕು 80, ಶನಿವಾರ 28ನೇ ತಾರೀಕು 70, ರವಿವಾರ 29ನೇ ತಾರೀಕು 65, ಸೋಮವಾರ 30 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು 85% ಅನ್ನುವಂತಹ ಸೂಚನೆ ಕೊಪ್ಪಳ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಯಾದಗಿರಿ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 60%, ಗುರುವಾರ 26ನೇ ತಾರೀಕು 65, ಶುಕ್ರವಾರ 27, ಸೋಮವಾರ 30 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು ಈ ಮೂರು ದಿವಸ 80, ಶನಿವಾರ 28, ರವಿವಾರ 29 ಈ ಎರಡು ದಿವಸ 70%. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 25 ಅಲ್ಲದೆ ರವಿವಾರ 29 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 55%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27, ಶನಿವಾರ 28 ಈ ಎರಡು ದಿವಸ 60 ಮತ್ತು ಸೋಮವಾರ ಜೂನ್ 30 ಮತ್ತು ಮಂಗಳವಾರ ಜುಲೈ 1 ಈ ಎರಡು ದಿವಸ 75% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ಬಾಗಲಕೋಟೆ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 65%, ಗುರುವಾರ 26ನೇ ತಾರೀಕು 75, ಶುಕ್ರವಾರ 27ನೇ ತಾರೀಕು 90, ಶನಿವಾರ 28, ರವಿವಾರ 29 ಈ ಎರಡು ದಿವಸ 80, ಸೋಮವಾರ 30 ಮತ್ತು ಮಂಗಳವಾರ 1ನೇ ತಾರೀಕು 85% ಅನ್ನುವಂತಹ ಸೂಚನೆ ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 25ನೇ ತಾರೀಕು ಮಳೆಯ ಸಾಧ್ಯತೆಗಳು 50%, ಗುರುವಾರ 26ನೇ ತಾರೀಕು 70, ಶುಕ್ರವಾರ 27 ಮತ್ತು ಸೋಮವಾರ 30 ಈ ಎರಡು ದಿವಸ 85, ಶನಿವಾರ 28ನೇ ತಾರೀಕು 75, ರವಿವಾರ 29ನೇ ತಾರೀಕು 80 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು 90%. ಜಹೀರಾಬಾದ್ ತಾಲೂಕಿನೊಳಗ ಬುಧವಾರ 25, ಗುರುವಾರ 26 ಈ ಎರಡು ದಿವಸ ಮಳೆಯ ಸಾಧ್ಯತೆಗಳು 65%, ಶುಕ್ರವಾರ 27ನೇ ತಾರೀಕು ಅಲ್ಲದೆ ಶನಿವಾರ 28ನೇ ತಾರೀಕು ಈ ಎರಡು ದಿವಸ 70, ರವಿವಾರ 29, ಸೋಮವಾರ 30 ಈ ಎರಡು ದಿವಸ 80 ಮತ್ತು ಮಂಗಳವಾರ ಜುಲೈ 1ನೇ ತಾರೀಕು 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಇದು ಸವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವು ನೋಡಿದ್ವಿ. ಇನ್ನೊಮ್ಮೆ ಗಮನಿಸೋದು ಏನಪ್ಪಾ ಅಂತಂದ್ರೆ, ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಈ ವಾರ ಎಲ್ಲಾ ದಿನಗಳಲ್ಲಿ ಹೆಚ್ಚು ಕಡಿಮೆ ಮಿಶ್ರ ವಾತಾವರಣ ಇದ್ದೇ ಇರ್ತದೆ. ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಎಲ್ಲಾ ಕಡೆ ಮಳೆಯಾಗುವುದಿಲ್ಲ, ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಮಳೆಯ ಪ್ರಮಾಣ ಈಗಾಗಲೇ ಹೇಳದಂಗೆ ಬಹಳಷ್ಟು ಕಡಿಮೆ ಅದ. ಯಾರ್ಯಾರಿಗೆ ಅನುಕೂಲ ಒದಗಿ ಬರ್ತದ ಬಿತ್ತನೆ ಮಾಡುವಂತದ್ದು, ಅಂಥವರು ಬಿತ್ತನೆ ಮಾಡಿಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಮತ್ತು ಯಾರ ಬೆಳೆಗಳು ಮೊಳಕೆ ಒಡೆದಾವ, ಇನ್ನು ತಾವು ಮಳೆಗಾಗಿ ಕಾಯ್ತಾ ಇದ್ದೀರಿ, ಅಂಥ ಕಡೆ ಅಲ್ಪ ಸ್ವಲ್ಪ ಮಳೆ ಆದರೂ ಕೂಡ ಬೆಳೆಗಳಿಗೆ ಒಂದು ಒಳ್ಳೆಯದೆ ಅಂತ ಹೇಳಿ ಹೇಳಬಹುದು. ಒಟ್ಟಾರೆಯಾಗಿ ಈ ಒಂದು ವಾರದೊಳಗೆ ನಾವು ಹೆಚ್ಚಿಗೆ ಮಳೆ ಬೇಕನ್ನುವಂಥವರು ಕಾಯಬೇಕಾಗ್ತದೆ ಅಂಥೇಳಿ ಅನ್ನುವಂಥ ಒಂದು ಸನ್ನಿವೇಶ ಅದ. ಮುಂದಿನ ವಾರ ಏನು ಬದಲಾವಣೆ ಆಗ್ತಾವ ಅದನ್ನ ನಾವು ನೋಡೋಣ. ಇದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೂ ಕೂಡ ನಾವು ತಮ್ಮ ಗಮನಕ್ಕೆ ಇದನ್ನು ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನ ಕೇಳೋದಕ್ಕೆ ಮರಿಬಾರದು. ಇನ್ನು ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ತಮ್ಮ ಮೊಬೈಲ್ನೊಳಗೆ ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕೇಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಇದು ಬಹಳ ಮಹತ್ವದ, ನಾವು ಪ್ರತಿ ಕಾರ್ಯಕ್ರಮದೊಳಗ ಇದನ್ನ ಹೇಳ್ತಾ ಇದ್ದೀವಿ. ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ, ಇಲ್ಲಪ್ಪ ಅಂತಂದ್ರ ರೇಡಿಯೋದೊಳಗಾದ್ರೂ ತಾವು ಕೇಳ್ರಿ. ಅನೇಕರು ತಾವು ಹೇಳ್ತಾ ಇರ್ತೀರಿ ರೇಡಿಯೋ ಸೆಟ್ ಸಿಗ್ತಾ ಇಲ್ಲ, ಆಮೇಲೆ ರೇಡಿಯೋದೊಳಗ ಕೆಲವೊಮ್ಮೆ ಕೇಳೋದಕ್ಕೂ ಕೂಡ ಅನಾನುಕೂಲ ಆಗ್ತದ ಅನ್ನುವಂತ ಮಾತನ್ನ ಕೂಡ ತಾವು ಹೇಳ್ತಾ ಇದ್ದೀರಿ. ರೇಡಿಯೋ ಸೆಟ್ ಇರಲಾರದವರು ಈಗ ಮೊಬೈಲ್ಗಳಂತೂ ಬಹಳಷ್ಟು ಸಾಮಾನ್ಯ ಆಗಿಬಿಟ್ಟಾವ. ಮೊಬೈಲ್ ನೊಳಗ ನಾವು ನೇರವಾಗಿ ತಮಗ ಸಿಗ್ತೀವಿ. ಯಾಕೆ ಬಹಳ ಮುಖ್ಯ ನೇರವಾಗಿ ಕೇಳೋದು ಅಂತಂದ್ರ ಏನು, ನಾವು ಮಾಹಿತಿಯನ್ನ ಹೇಳಿರ್ತೀವಿ, ಇನ್ನೊಬ್ಬರ ಮೂಲಕ ನೀವು ಆ ಮಾಹಿತಿಯನ್ನ ಕೇಳಿದ್ರೆ ಅದರೊಳಗೆ ಹೆಚ್ಚು ಕಡಿಮೆ ಅರ್ಧಕ್ಕರ್ಧ ಮಾಹಿತಿ ನಿಮಗೆ ಸರಿಯಾಗಿ ತಿಳುವಳಿಕೆ ಆಗುವುದಿಲ್ಲ. ಎಷ್ಟೇ ಕಾಳಜಿ ವಹಿಸಿ ನಾವು ಇನ್ನೊಬ್ಬರಿಗೆ ಮಾಹಿತಿಯನ್ನ ನೀಡ್ತೀವಿ ಅಂತಂದ್ರೂ ಕೂಡ ಅಲ್ಲಿ ಸ್ವಲ್ಪ ಇಲ್ಲ ಸ್ವಲ್ಪ ವ್ಯತ್ಯಾಸ ಆಗ್ತದ. ಹಿಂಗಾಗಿ ನಾವು ನೇರವಾಗಿ ಹೇಳುವಂತದನ್ನ ಕೇಳಿಸ್ಕೊಂಡ್ರ ನಿಮಗ ಒಂದು ವಿಶ್ವಾಸ ಕೂಡ ಇರ್ತದ, ಅದರ ಜೊತೆಗೆ ನಿಮಗ ಒಳ್ಳೆ ಒಂದು ಅರಿವು ಈ ನೇರವಾಗಿ ಕೇಳೋದ್ರೊಳಗ ಆಗ್ತದ ಅನ್ನುವಂತ ಮಾತು. ಅದಕ್ಕಾಗಿ ನಾವು ಈ ಪಾಯಿಂಟ್ ಅನ್ನ ಯಾವತ್ತು ಒತ್ತಿ ಒತ್ತಿ ಹೇಳ್ತಾ ಇರ್ತೀವಿ. ನೀವು ನೇರವಾಗಿ ಕೇಳ್ರಿ, ಸ್ವಾವಲಂಬಿ ಆಗ್ರಿ, ಬೇರೆಯವರು ಅಡ್ಡಿ ಇಲ್ಲ. ಯಾವಾಗ ನಮಗ ಅನಿವಾರ್ಯ ಪರಿಸ್ಥಿತಿ ಇರ್ತದ ಅವಾಗ ನಾವು ನಮ್ಮ ಸ್ನೇಹಿತರಿಂದ ಕೇಳೋಣ, ಬಂಧು ಬಳಗದವರು ಕೇಳಿದ್ರ ಅವರು ಕೂಡ ಹೇಳ್ತಾರೆ ನಿಮಗ. ಆದ್ರ ನಾವೇ ನೇರವಾಗಿ ನಮ್ಮ ಕಿವಿಗಳಿಂದ ಕೇಳೋದೇನಿರ್ತದಲ್ಲ ಅದರಷ್ಟು ಸಮಾಧಾನ ಕೊಡುವಂತಹ ಒಂದು ಸಂಗತಿ ಬೇರೆ ಯಾವುದು ಇಲ್ಲ ಅನ್ನುವಂಥದ್ದು. ಅದಕ್ಕ ಈ ನಿಟ್ಟಿನೊಳಗ ಇನ್ನು ಹೆಚ್ಚಿನ ಡೌನ್ಲೋಡ್ಗಳನ್ನು ತಾವು ಮಾಡಿಕೊಳ್ತೀರಿ, ತಮ್ಮ ಮೊಬೈಲ್ನೊಳಗ ಈ ಆಪ್ ಅನ್ನ ಸ್ಥಾಪನೆ ಮಾಡಿಕೊಂಡು ಅದರ ಜೊತೆಗೆ ಇನ್ನು ಅನೇಕ ಆಪ್ಗಳನ್ನ ತಾವು ಬಳಸುವುದ್ರ ಕಡೆ ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳ್ದಂಗೆ ಈಗ ಜಗತ್ತು ಯಾವ ಕಡೆ ಹೋಗ್ತಾ ಇದೆ ಅಂತಂದ್ರೆ ಡಿಜಿಟಲ್ ಸಾಕ್ಷರತೆ ಕಡೆ ಹೋಗ್ತಾ ಇದೆ. ನಾವು ಡಿಜಿಟಲ್ ಸಾಕ್ಷರತೆಯನ್ನ ಪಡ್ಕೊಳ್ಳೇಬೇಕು. ಕೆಲವು ವರ್ಷಗಳ ಹಿಂದೆ ಹೆಂಗ ನಾವು ಅಕ್ಷರಗಳನ್ನ ಕಲಿತು ಸಾಕ್ಷರರಾಗಬೇಕು ಅನ್ನುವಂತಹ ಒಂದು ಮಾತಿತ್ತು, ಈಗ ಬಹಳ ಮುಂದೆ ಹೋಗಿ ಡಿಜಿಟಲ್ ಸಾಕ್ಷರತೆ ನಮಗೆ ಅನಿವಾರ್ಯ ಆಗುವಂತಹ ಒಂದು ಪರಿಸ್ಥಿತಿ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಉದ್ಭವ ಆದರೂ ಆಗಬಹುದು. ಅದಕ್ಕಾಗಿ ಕೇಂದ್ರ ಸರ್ಕಾರ ಡಿಜಿಟಲ್ ಇಂಡಿಯಾ ಅನ್ನುವಂತಹ ಒಂದು ಯೋಜನೆಯನ್ನ ತಂದಿರುವಂತಹದ್ದು. ನಮ್ಮ ಜನರು ಮುಂದೆ ಹೋಗಬೇಕು, ಪ್ರಗತಿ ಸಾಧಿಸಬೇಕು, ಆದಷ್ಟು ತಮ್ಮ ಕೆಲಸಗಳನ್ನ ಸ್ಮಾರ್ಟ್ ರೀತಿಯೊಳಗ ಮಾಡಿಕೊಳ್ಬೇಕು. ಇವತ್ತಿನ ದಿವಸ ನಾವು ಸ್ಮಾರ್ಟ್ ಕೆಲಸಗಳನ್ನ ಮಾಡಬೇಕಾಗಿದೆ. ನಮ್ಮ ಕೆಲಸದೊಳಗ ಆದಷ್ಟು ಶ್ರಮವನ್ನ ಕಡಿಮೆ ಮಾಡಿಕೊಳ್ಬೇಕು, ಮತ್ತೆ ನಾವು ಮಾಡ್ತಾ ಇರುವಂತಹ ಕೆಲಸದೊಳಗ ಹೆಚ್ಚಿಗೆ ಸಮಯವನ್ನ ನಾವು ಕಳೀತಾ ಇದೀವಿ ಅಂತಂದ್ರ ಆ ಸಮಯವನ್ನು ಕೂಡ ನಾವು ಸದುಪಯೋಗ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಇಂತಹ ಒಂದು ಡಿಜಿಟಲ್ ವೇದಿಕೆ ಮೇಲೆ ಇರ್ತದ. ಅದಕ್ಕ ಇಲ್ಲಿ ಶ್ರಮ ಕಡಿಮೆ ಆಗ್ತದ, ನಿಮ್ಮ ಕಷ್ಟಗಳು ಕಡಿಮೆ ಆಗ್ತವ, ನೇರವಾದಂತಹ ಒಂದು ಸಂಪರ್ಕದೊಳಗ ತಾವು ಇರ್ತೀರಿ, ಖರ್ಚು ಕಡಿಮೆ ಆಗ್ತದ, ಮತ್ತ ಯಾವತ್ತು ಅಪ್ಡೇಟೆಡ್ ಅಂತಂದ್ರ ಈಗಿನ ಸದ್ಯಕ್ಕೆ ಏನ್ ಬೆಳವಣಿಗೆಗಳಾಗ್ಯಾವ ಅಂತ ಬೆಳವಣಿಗೆಗಳು ನಿಮ್ಮ ತುದಿ ಬೆರಳಿನ ಮೇಲೆ ಇರ್ತಾವ ಅನ್ನುವಂಥದ್ದು, ಮತ್ತ ಏನು ಸರ್ಕಾರ ಮಾಡಿರಬಹುದು ಅಥವಾ ಯಾರೇ ಏನೇ ಒಂದು ಯೋಜನೆ ಮಾಡಿದ್ರು ಕೂಡ ಅದನ್ನ ನೀವು ನಿಮ್ಮ ಬೆರಳ ತುದಿಯಲ್ಲಿ ಪಡ್ಕೊಳ್ಳಬಹುದು. ಅದಕ್ಕಾಗಿ ಈ ಒಂದು ಡಿಜಿಟಲ್ ಸಾಕ್ಷರತೆ ಏನದ ಅದು ಬಹಳ ಮುಖ್ಯ. ಅದನ್ನ ತಾವೆಲ್ಲ ಹೊಂದಿ ಪ್ರಗತಿಯನ್ನ ಸಾಧಿಸುವುದಕ್ಕ ತಮಗೆ ತಾವೇ ಸಹಾಯ ಮಾಡಿಕೊಳ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಅದರ ಜೊತೆಗೆ ಇಡೀ ಸೀಸನ್ ಮುಗಿ ತನಕನೂ ತಾವು ನೆನಪಿಡಬೇಕಾಗಿದ್ದೇನು ಅಂತಂದ್ರ ನಮ್ಮ ಸಂಪನ್ಮೂಲಗಳ ಸಂರಕ್ಷಣೆ, ನೀರು ಮತ್ತ ಮಣ್ಣು ಇವುಗಳನ್ನ ನಾವು ಸಮರ್ಪಕವಾಗಿ ಹಿಡಿದಿಟ್ಟುಕೊಳ್ಬೇಕು. ಅದಕ್ಕ ಸಾಕಷ್ಟು ಉಪಾಯಗಳದಾವ. ಮಳೆ ಆಗುವಂತಹ ಸನ್ನಿವೇಶದೊಳಗ ಮಳೆ ನೀರನ್ನ ನಮ್ಮ ಹೊಲದೊಳಗೆ ಇಂಗುವಂತಹ ಒಂದು ವ್ಯವಸ್ಥೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ನಮ್ಮ ಹೊಲದೊಳಗೆ ನಿಲ್ಲುವಂಗ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಬೇಕು. ಅದರ ಜೊತೆಗೆ ಮಣ್ಣು ಕೂಡ ಅದೇ ರೀತಿಯಾಗಿ ಉಳಿತದ. ಮಣ್ಣಿನ ಸವಕಳಿ ನೀರು ಹರಿದು ಹೋಗುವುದರಿಂದ ಆಗ್ತದ. ನೀರು ಹರಿದು ನಿಂತು ಅಂತಂದ್ರ ನಮ್ಮ ಅಮೂಲ್ಯವಾದಂತಹ ಮಣ್ಣು ನಮ್ಮ ಹೊಲದೊಳಗೆ ಉಳ್ಕೋತದ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ.

ಬಲ್ಯದ ನಾಡ ಬಳಲುಗರ ಬಳ್ಳವ್ವ ಸೌಧಕ್ಕೆ ನಡಕ ಇರುವುದು ಜೋಗಾಳ ಬಾಯವ್ವ ಜೋಗಾಳ ಪಾಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ ಜೋಗಾಳ ಆಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ ಜೋಗಾಳ ಹಾಡುತ್ತ ಬಾರೆ ಜೋಗಿ ಬರಮ ಯೋಗಿ ಮನೆಗೆ ಜೋಗಾಳ ಆಡುತ್ತ ಬಾರೆ ಸಾಗಿ ಬರಮ ಜೋಗಿ ಮನೆಗೆ ಜೋಗ ಮಂಟಪದಲ್ಲಿ ಯಾರು ಇಲ್ಲೋ ಬಾರೋ ಎಲ್ಲೋ ಬರು ಬಾರ ಬರುಬಾರದೇನೋ ಮನೆಗೆ ಸಹಲ ಗುಡ್ಡವ ನೇರಿದೆ ಸಹಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿಯ ನೋಡಿದೆ ಸಹಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿ ನೋಡಿದೆ ಸಾಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿಯ ನೋಡಿದೆ ಸಾಲ ಗುಡ್ಡವ ನೇರಿದೆ ಸವದತ್ತಿ ನಾಡ ಸುತ್ತ ತಿರುಗಿ ನೋಡಿದೆ ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲ ಸಂಪೋ ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲು ಸಂಪೋ ಸಹತ್ತುಳ ಜೋಗಳ ಬಾವಿ ಹತ್ತ ನೋಡಲು ಶರಣರ ಮಗಳು ಸತ್ಯವನ ಕರಕೊಂಡು ಬರುಬಾರದೇನೋ ಮನೆಗೆ ಮಗಳಂಬಾದೇವಿ ಬರುಬಾರದೇನೋ ಮನೆಗೆ ಬರುಬಾರದೇನೋ ಮನೆಗೆ ಮಗಳಂಬಾದೇವಿ ಬರುಬಾರದೇನೋ ಮನೆಗೆ ಸಿದ್ಧರ ಕೊಳ್ಳ ಎನಸಿತ್ತು ಸಿದ್ಧರ ಕೊಳ್ಳ ಎನಸಿತ್ತು ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು ಸಿದ್ಧರ ಕೊಳ್ಳ ಎನಸಿತ್ತು ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು ಸಿದ್ಧರ ಕೊಳ್ಳ ಎನಸಿತ್ತು ಸಿದ್ಧರ ಕೊಳ್ಳ ಎನಸಿತ್ತು ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು ಸಿದ್ಧರ ಕೊಳ್ಳ ಎನಸಿತ್ತು ಒಂಬತ್ತು ಕೋಟಿ ಸಿದ್ಧರ ದಂಡು ಅಲ್ಲಿತ್ತು ಬುದ್ಧಿ ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು ಬುದ್ಧಿ ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು ಎಡಿಸಿದ್ದಾರವರು ಮದ್ದು ಪಾನವ ಕುಡಿದು ಬುದ್ಧಿ ಭ್ರಮ ಶಿ ಬಾಯಿಲ ಬುದ್ಧಿ ಭ್ರಮ ಶಿ ಬಾಯಿಲ ಬಲ್ಲಂಗ ಬಳಿ ಸಾರು ಬರುಬಾರ ಬರುಬಾರದೇನೋ ಮನೆಗೆ ಮಗಳಂಬಾದೇವಿ ಬರುಬಾರದೇನೋ ಮನೆಗೆ ಪರಿಪರಿ ಕಾಡಿದರು ಪರಿಪರಿ ಕಾಡಿದರು ಸಿದ್ಧರು ನಿನ್ನ ನೆದರಿಟ್ಟು ನೋಡಿದರು ಪರಿಪರಿ ಕಾಡಿದರು ಪರಿಪರಿ ಕಾಡಿದರು ಸಿದ್ಧರು ನಿನ್ನ ನಗರಿಟ್ಟು ನೋಡಿದರು ರುಂಡ ಕೊಯ್ದು ಸಿದ್ಧಾರ ದಂಡು ಸಂವರ ಮಾಡಿ ರುಂಡ ಕೊಯ್ದು ಸಿದ್ಧಾರವರು ದಂಡು ಸಂವರ ಮಾಡಿ ಉಳಸಿ ಬಾಗಲಿಗೆ ಗಂಡ ಗೀಲಿಯ ಗಡದಿ ಬರುಬಾರದೇನೋ ಮನೆಗೆ ಮಗಳಂಬಾದೇವಿ ಬರುಬಾರದೇನೋ ಬರುಬಾರದೇನೋ ಮನೆಗೆ ಮಗಳಂಬಾದೇವಿ ಬರುಬಾರದೇನೋ ಮನೆಗೆ ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಚೌಡ್ಕಿ ಪದ ಕರ್ಪುರತಿ ಮಾಡುವೆ ಶರಣ ಬಂದಿನಿ ತಾಯಿ ಅಲಿಲ್ಲ ಶರಣ ಬಂದಿನಿ ದೇವಿ ಅಲಿಲ್ಲ ಮೂರತಿ ಮಾಡುವೆ ಶರಣ ಬಂದಿನಿ ತಾಯಿ ಅಲಿಲ್ಲ ಚರಣ ಬಂದಿನಿ ರೇಣು ಕಲಿಲ್ಲ ಚರಣ ಕರ್ಪೂರ ಹಚ್ಚಿ ಮಾಡುವೆ ಶರಣ ಬಂದಿನಿ ದೇವಿ ಅಲಿಲ್ಲ ಚರಣ ಕರ್ಪೂರ ಹಚ್ಚಿ ಮಾಡುವೆ ಶರಣ ಕಟ್ಟ ಬ್ಯಾನಿಗಳಾಕಿ ಕಾಡಕ್ಕೆ ನೀನ ಧರಸಿ ಮೆರಸಾಕಿ ನೀನ ಚಟ್ಟ ಬ್ಯಾನಿಗಳಾಕಿ ಕಾಡ